ಈಶ್ವರ್ ಖಂಡ್ರೆ. ವಿಧಾನಸೌಧ ಆವರಣದಲ್ಲಿ ಇದೇ ಮೊದಲ ಬಾರಿಗೆ ಆಯೋಜನೆ ಮಾಡಲಾಗಿದ್ದ ಪುಸ್ತಕ ಮೇಳಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಯಕ್ಷಗಾನದ ಹಾಡುಗಳು. ಪ್ರಸಂಗ ಶ್ರೀ ಪದ್ಯಾಣ ವೆಂಕಟರಮಣ ಭಟ್ ವಿರಚಿತ ಸೌದಾಸ ಚರಿತ್ರೆ. ಭಾಗವತರು ದೇವಿ ಪ್ರಸಾದ್ ಆಳ್ವ ತಲಪಾಡಿ. ಮದ್ದಳೆ ಶ್ರೀಧರ್ ವಿಟ್ಲ. ಚಂಡೆ ದಯಾನಂದ್ ಮಿಜಾರು. ಕೇಳಿ ಸೌದಾಸ ಚರಿತ್ರೆ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಧರೆಯೊಳು ರಂಜಿಸುವ ಮದಬೂರ ಪುರದೊಳು ನೆಲೆಸಿರುವ ಮದವೂರ ಪುರದೊಳು ನೆಲೆಸಿರುವ ಕರುಣದಿ ನಿಜ ಕಿಂಕರರಿಗೊಲಿದು ಕರುಣದಿ ನಿಜ ಕಿಂಕರರಿಗೊಲಿದು ಮನದಿರವನು ಪಾಲಿಸುತ್ತಿರುವ ವಿನಾಯಕ ಕರುಣದಿ ನಿಜ ಕಿಂಕರರಿಗೊಲಿದು ಮನದಿರವನು ಪಾಲಿಸುತ್ತಿರುವ ವಿನಾಯಕ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯಳ ಬಾಲ ನೆನಿಸಿ ಬಾಲಗಿರಿ ಜಯಳ ಬಾಲ ನೆನಿಸಿ ರಿಪು ಜಾಲವರಿದೆ ಜಯಶೀಲನೆ ಎನ್ನನು ಪಾಲಿಸು ಗಜವದನ Thank you. ಐಶ್ವರ್ಯಯುತರಾಗಿರ್ದು ಮಸಗುತಿಹ ಸೌಮ್ಯದಿಯು ಪುಣ್ಯ ಫಲಗೊಂಡಂತೆ ಹಸನಾದ ವೈದಿಕ ಜ್ಞಾನ ರೂಪಾಂತಿ ಮಿತ್ರ ಕುಲ ಗುರು ಬಂದನು ಮಿತ್ರ ಕುಲ ಗುರು ಬಂದನು ಪಸರಿಸುವ ತೇಜದಿಯು ಗುರುವರಿಯ ನಿಮ್ಮಯ ಪಾದದ ಧೂಳಿಯು ಅರಮನೆ ಪಾವನವಾಯ್ತು ಗುರುವರಿಯ ಪರಿ ಪರಿ ವಿಘ್ನ ನಿವಾರಿಸೆ ಪ್ರಭುವಾಗೆ ಪರಿ ಪರಿ ವಿಘ್ನ ನಿವಾರಿಸೆ ಪ್ರಭುವಾಗೆ ಗುರು ಪ್ರೇಮವೆಂದು ಕೇಳುವೆಗೆ ಪರಿ ಪರಿ ವಿಘ್ನ ನಿವಾರಿಸೆ ಪ್ರಭುವಾಗೆ ಗುರು ಕ್ಷೇಮವೆಂದು ಕೇಳುವೆಗೆ ಗುರುಮರಿಯ ನಿಮ್ಮಯ ಪಾದದ ಧೂಳಿಯಿಂದ ರಮನೆ ಸಂತೋಷವಾಯ್ತು ಗುರುಮರಿಯ ಪೂಜಿಪೆಯ ಮಂಗಳ ಬಳಸುವೇ ನಿನ್ನುಳಿದಿಹ ವಿಷಯ ಗುರುದೇವ. ಬಳಸುತ್ತಲಿರುವೇ ನೀ ಒರೆದ ನೀತಿಗಳ ಬಳಸುವೆ ನಿನ್ನುಳಿದಿಹ ವಿಷಯಗಳ. ಜನಪನು ಭೋಜನ ಕುಳಿಯಬೇಕೆನಲೋ ಜನಪನು ಭೋಜನ ಕುಳಿಯಬೇಕೆನಲು ಮುನಿತ ಸಮ್ಮತಿಸಿದಾಗ್ನಿಗವ ತೀರಿಸಲು ಬಳಸುತ್ತಲಿರುವೆ ನೀ ಒರೆದ ನೀತಿಗಳ. ಗುರುದೇವಾ ನರರ ಮಾಂಸದ ಭೋಜ್ಯಗಳು ಪುರವ ದಹಿಸುವ ರುದ್ರನಂದದಿ ನರತದಿಯ ಕಾಣುತ್ತರು ಶಿವರ ಚರೆದು ಪೇಳಿದನು. ಗುರುವಿಗೆ ದ್ರೋಹವ ಬಯಲ ನರಾಧಮ ಅವನಿಸಿನಿ ಸರಿಸಿದೆ ಧರ್ಮವನು. ನರಮಾಂಸವೆಂತು ಬಂತು ಪಾಚನಕ್ಕಿಂದು ಅರಿಯೋದಿಸಿದರಿಂತು ಗುರುದೇವ. ಪಾಚನಕ್ಕಿಂದು ಅರಿಯ ಯೋಚಿಸಿದರಿಂತು ಇರುವರು ವಿಪ್ರಪಾಚಕರು ವಿನೀತರು ಇರುವರು ವಿಪ್ರಪಾಚಕರು ವಿನೀತರು ಪರಮ ಸಾತ್ವಿಕ ಶಾಂತ ಕರ್ಮ ವಿಶುದ್ಧರು ಇರುವರು ವಿಪ್ರಪಾಚಕರು ವಿನೀತರು ಪರಮ ಸಾತ್ವಿಕ ಶಾಂತ ಕರ್ಮ ವಿಶುದ್ಧನು ನರಮಾಂಸವೆಂತು ಬಂತು ಪಾಚನಕ್ಕಿಂದು ಅರಿಯೇ ಯೋಚಿಸಿದರಿನಿತು ಗುರುದೇವಾ. ನರ ಮಾಂಸವನ್ನು ತಿನ್ನಿದಳು ನಿಧಿನ Thank you. ಸುತ್ತ ಮಾಂಸವನ್ನಿರು ಹೀನ ರಾತ್ರಿ ಜರನಾಗಿ ಅಂದ ಪದ ನುಡಿ ಇನ್ನಿಂದೀ ವರನಯನೇ ಸಿಡಿಲು ಬಡಿದಂತ ಬೆಂದಿ ಹನವಲತೆಯಂದದಿ ಕಂದುತ ಕುಂದುತ ಮರುಗುತ ಕಂದುತ ಕುಂದುತ ಮರುಗುತ ಕಣ್ಣೀರ್ಗರೆದಳ್ ಹರಸರ್ ರಾತ್ರಿ ಜರನಾಗಿ ಅಂದ ಪದ ನುಡಿ ಇನ್ನಿಂದೀ ವರನಯನೇ ಸಿಡಿಲು ಬಡಿದಂತ ಬೆಂದಿ ಹನವಲತೆಯಂದದಿ ಕಂದುತ ಕುಂದುತ ಮರುಗುತ ಕಂದುತ ಕುಂದುತ ಮರುಗುತ ಕಣ್ಣೀರ್ಗರೆದಳ್ ಹರ ಸರ್ವೇಶ್ವರ ಭಕ್ತರ ಪುರಿಯುವ ದೀನ ದಯಾಕರ ಹರ ಸರ್ವೇಶ್ವರ ಭಕ್ತರ ಪುರಿಯುವ ದೀನ ದಯಾಕರ ಮರೆತೆಯ ಇಂದಿಗೆ ಎಮ್ಮನು ದುರಿತ ವಿದೂರಕನೇ ಮರೆತೆಯ ಎಮ್ಮನು ಇಂದಿಗೆ ದುರಿತ ವಿದೂರಕನೇ ಮನುಕುಲ ದೀಪವು ನಂದಿತೆ ಜನಪನ ಭಾಗ್ಯದ ನಿಧಿ ಕಳೆಯಿತೆ ಮನುಜರ ಲೋಕಕ್ಕೆ ಸುಖ ಸಾಧನವಿಲ್ಲದೆ ಹೋಯ್ತೆ ಹರ ಸರ್ವೇಶ್ವರ ಹೇರಿಸಿದನೆಂದೆನುತ ಕೆಂಗಿಡಿ ಸೂಸು ತಿಂತೆಂದ ಎಲ್ಲವೋ ಮದಗರು ಇದನೆ ತಿಳಿದೆಯ ಹೀಗೆ ಸಾಗಿ ಅವನ ದಾನದ ಬದಿಂದ ಆ ಕರ್ಮಶಕ್ತಿ ತೋರುವೆ ಬಡೆ ಕರ್ಮ ವಿಭುಕ್ತಿ ಏತಕಿಂತು ಗೈವೆಯನ್ನ ಪ್ರಾಣಕಾಂತ ಗುರುದೇವನಿಗೆ ನೀತಿ ಬಿಟ್ಟು ಶಪಿಸಲೇಕೆ ಪ್ರಾಣಕಾಂತ ಏತಕಿಂತು ಗೈವೆ ಎನ್ನ ಪ್ರಾಣಕಾಂತ ಪ್ರಾಣಕಾಂತ ಏತಕಿಂತು ಗೈವೆ ಎನ್ನ ಪ್ರಾಣಕಾಂತ ಗುರುದೇವ ನಿಂಗೆ ನೀತಿ ಬಿಟ್ಟು ಶಪಿಸಲೇಕೆ ಪ್ರಾಣಕಾಂತ ಗುರುದೇವ ನಿಂಗೆ ನೀತಿ ಬಿಟ್ಟು ಶಪಿಸಲೇ ಪ್ರಾಣಕಾಂತ ಪಾತಕವಿದು ನರಕ ಮಾರ್ಗ ಪ್ರಾಣಕಾಂತ ಇನವಂಶಜಾತ ಖ್ಯಾತಿ ಮಸಳಿ ಪೋಪುದಲ್ಲ ಪ್ರಾಣಕಾಂತ ಏತಕಿಂತು ಗೈವೆ ಎನ್ನ ಪ್ರಾಣಕಾಂತ ಗುರುದೇವ ನಿಂಗೆ ನೀತಿ ಬಿಟ್ಟು ಪ್ರಾಣಕಾಂತ ಏತಕಿಂತು ಗೈವೆ ಎನ್ನ ಪ್ರಾಣಕಾಂತ ಗುರುದೇವ ನಿಂಗೆ ನೀತಿ ಬಿಟ್ಟು ಶಪಿಸಲೇಗೆ ಪ್ರಾಣಕಾಂತ ಗುರುದೇವನಿಗೆ ಪ್ರಾಣಕಾಂತ ಓತು ಕಾಂತ ಮಣಿಯು ಪೇಳಿದ ನೀತಿ ತತ್ವದ ಮಾತುಗಳ ಓದು ಕಾಂತಾಮಣಿಯು ಬೇಳಿದ ನೀತಿ ತತ್ವಗಳ ಮಾತುಗಳ ಭೂನಾಥ ಮನದಿ ಗ್ರಹಿಸಿದ ಕೋಪವನು ತ್ಯಜಿಸಿ ಭೂನಾಥ ಲಾಲಿಸಿ ಮನದಿ ಗ್ರಹಿಸಿದ ಕೋಪವನು ತ್ಯಜಿಸಿ ಉತವಾಗಿಹ ಮಂತ್ರವಾರಿಯ ಉತವಾಗಿಹ ಮಂತ್ರವಾರಿಯ ಆತನಲ್ಲಿಯೇ ಬಿಡುವೆನೆನ್ನುತ್ತ ಭೂತ ಕರುಣಾಕರನು ನಿಜ ಪದಗಳಿಗೆ ಸುರಿಸಿದನು ಭೂತ ಕರುಣಾಕರನು ನಿಜ ಪದಗಳಿಗೆ ಸುರಿಸಿದನು ಓದು ಗಂಬಾಮಣಿಯು ಬೇಳಿದ ನೀತಿ ತತ್ವಗಳ ಮಾತುಗಳ ಭೂನಾಥ ಲಾಲಿಸಿ ಆ ಶತಾಬ್ದಿ ಚಂದ್ರ ನಿನ್ನ ವಿನಯ ಪೂರ್ಣ ಗುಣಗಳನ್ನು ಇನಕುಲಾಭಿ ಚಂದ್ರ ಆ ನೆನೆಯುತ್ತಿರುವೆ ಸುಮ್ಮನಿತ್ತೆ ನಿನಗೆ ಶಾಪವಾಗ ಇನಕುಲಾಬ್ಧಿ ಚಂದ್ರ ನಿನ್ನ ವಿನಯ ಪೂರ್ಣ ಗುಣಗಳನ್ನು ನೆನೆಯುತ್ತಿರುವೆ ಸುಮ್ಮನಿತ್ತೆ ನಿನಗೆ ಶಾಪವಾಗ ಶಿವನ ಲೀಲೆ ಪ್ರಬಲ ಸಾಧ್ವಿ ಭುವಿಯ ತೆರದಿ ಸಹನಶೀಲೆ ಶಿವನ ಲೀಲೆ ಪ್ರಬಲ ಸಾಧ್ವಿ ಭುವಿಯ ತೆರದಿ ಸಹನಶೀಲೆ ಸವಿತೃ ಕುಲದ ಶಮಿಸಿ ಉರಿಯ ಜವದಿ ಮೆರೆದಳು ಶಿವನ ಲೀಲೆ ಪ್ರಬಲ ಸಾಧ್ವಿ ಭುವಿಯ ತೆರದಿ ಸಹನಶೀಲೆ ಸವಿತ್ರಿ ಕುಲದ ಶಮಿಸಿ ಯುರಿಯ ಜವದಿ ಮೆರೆದಳು ಇನಕುಲಾಬ್ಧಿ ಚಂದ್ರ ನಿನ್ನ ವಿನಯ ಪೂರ್ಣ ಗುಣಗಳನ್ನು ಕಾಡಿನಲ್ಲಿ ಕಳೆಯೋ ಗೋಪಾಲ ಕಾಡಿನಲ್ಲಿ ಕಳೆಯೋ ಕೆಟ್ಟ ಕಾಲ ದ್ವಾದಶಾಬ್ದ ಸೃಷ್ಟಿ ಪಾಲಕ ಕೊಟ್ಟ ಶಾಪ ಹರಿಸಲಾರೆ ದಟ್ಟ ಕಾಡಿನಲ್ಲಿ ಕಳೆಯು ಕೆಟ್ಟ ಕಾಲ ದ್ವಾದಶಾಬ್ದ ಸೃಷ್ಟಿ ಪಾಲಕ ಶಾಪ ಹರಿಸಲಾರೆ ದಟ್ಟ ಕಾಡಿನಲ್ಲಿ ಕಳೆಯೋ ಹರುಷದಿ ಭಕ್ತರ ಪೊರೆ ಮಮಗೆ ಉರಗ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲ ಗಾರತಿ ಎತ್ತಿರಿ ಆರತಿ ಬೆಳಗಿರಿ ಗಜಮುಖದ ಬಗೆ ಗಣಬಗೆ ಇದುವರೆಗೂ ಶ್ರೀ ಪದ್ಯಾಣ ವೆಂಕಟರಮಣ ಭಟ್ ವಿರಚಿತ ಸೌದಾಸ ಚರಿತ್ರೆ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ದೇವಿ ಪ್ರಸಾದ್ ಆಳ್ವ, ತಲಪಾಡಿ ಮದ್ದಳೆ ಶ್ರೀಧರ್ ವಿಟ್ಲ, ಚಂಡೆ ದಯಾನಂದ್ ಮಿಜಾರು. ಇದೀಗ ಕೇಳಿ ಕೃಷಿ ಮಾಹಿತಿ. ಪಪ್ಪಾಯ ಹಣ್ಣು ಇಲ್ಲವೆ ಪರಂಗಿ ಹಣ್ಣು, ಇದು ಉಷ್ಣವಲಯದ ಒಂದು ಪ್ರಮುಖವಾದಂತಹ ಹಣ್ಣಿನ ಬೆಳೆ. ವರ್ಷ ಪೂರ್ತಿ ಹಣ್ಣನ್ನು ಬಿಡುತ್ತದೆ. ನಮ್ಮ ದೇಹದ ಪೋಷಣೆಗೆ ಬೇಕಾಗಿರುವಂತಹ ವಿಟಮಿನ್ ಎ ಮತ್ತು ಸಿ ಎರಡು ಜೀವಸತ್ವಗಳಿಂದ ಸಂಪತ್ ಭರಿತವಾಗಿದೆ. ಪೆಪೆನ್ ಎನ್ನುವಂತಹದ್ದು ಅತ್ಯಂತ ಬೆಲೆ ಬಾಳುವ ಕಿಣ್ವವನ್ನು ಪರಂಗಿಕಾಯಿಯ ಹಾಲಿನಿಂದ ತಯಾರಿಸಲಾಗುತ್ತದೆ. ಈ ಪೆಪೆನನ್ನು ಔಷಧಿಗಳ ತಯಾರಿಯಲ್ಲಿ ಮತ್ತು ಇನ್ನಿತರ ಹಲವಾರು ಉದ್ದೇಶಗಳಿಗಾಗಿ ಬಳಸಲಾಗ್ತದೆ. ಪೆಪೆನ್ ತೆಗೆದು ಉಳಿದಿರುವಂತಹ ಕಾಯಿಯ ಭಾಗವನ್ನು ಬೇಕರಿ ಉತ್ಪನ್ನದ ತಯಾರಿಯಲ್ಲಿ ಬಳಸಲಾಗ್ತದೆ. ಪಪಾಯ ಹಣ್ಣನ್ನು ಹಲವಾರು ವಿಧದ ಮಣ್ಣುಗಳಲ್ಲಿ ಬೆಳೆಯಬಹುದು. ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಧ್ಯಮ ಕಪ್ಪು ಮಣ್ಣಿನಿಂದ ಹಿಡಿದು ಕೆಂಪು ಗೋಡು ಮಣ್ಣು ಈ ಬೆಳೆಗೆ ಅತ್ಯಂತ ಸೂಕ್ತವಾದಂತಹದ್ದು. ನೀರು ನಿಲ್ಲುವಂತಹ ತಗ್ಗು ಕೆಳ ಪ್ರದೇಶಗಳು ಮತ್ತು ಅತಿ ಆಳದ ಕಪ್ಪು ಭೂಮಿ ಈ ಬೆಳೆಗೆ ಯೋಗ್ಯವಲ್ಲ. ತೇವಾಂಶ ಇರುವ ಬಿಸಿ ವಾತಾವರಣದಲ್ಲಿ ಪಪಾಯದ ಬೆಳೆ ಚೆನ್ನಾಗಿ ಬರ್ತದೆ. ಹೆಚ್ಚಿನ ಮಳೆ ಮತ್ತು ಜೌಗು ಪ್ರದೇಶಗಳು ಈ ಬೆಳೆಗೆ ಸೂಕ್ತವಲ್ಲ. ಮಳೆಗಾಲದ ಆರಂಭದ ತಿಂಗಳುಗಳು ನಾಟಿ ಮಾಡುವುದಕ್ಕೆ ಸೂಕ್ತವಾದಂತಹ ಸಮಯ. ಹಲವಾರು ತಳಿಗಳು ಲಭ್ಯವಿವೆ. ಕೂರ್ಗ್ ಹನಿಡ್ಯೂ ಎನ್ನುವಂತಹದ್ದು. ಹಣ್ಣುಗಳು ಉದ್ದವಾಗಿದ್ದು ಸುವಾಸನೆಯಿಂದ ಕೂಡಿರುತ್ತವೆ. ಇದು ಹನಿಡ್ಯೂ ತಳಿಯಿಂದ ಆಯ್ಕೆ ಮಾಡಿ ಅಭಿವೃದ್ಧಿಪಡಿಸುವಂತಹ ತಳಿ. ಅಧಿಕ ಇಳುವರಿಯನ್ನು ಕೊಡುತ್ತದೆ. ಈ ತಳಿಯಲ್ಲಿ ಹೆಣ್ಣು ಮತ್ತು ಉಭಯ ಲಿಂಗಕ್ಕೆ ಸೇರಿರುವಂತಹ ಎರಡು ಥರದ ಹೂಗಳು ಮಾತ್ರ ಇರ್ತವೆ. ಕೋ ಒಂದು ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ತಳಿ. ಗಿಡಗಳು ಗಿಡ್ಡವಾಗಿದ್ದು ಮಣ್ಣಿನ ಮಟ್ಟದಿಂದ 1.5 meter ಎತ್ತರದ ಒಳಗಡೆ ಹಣ್ಣನ್ನು ಕೊಡುತ್ತವೆ. ಹಣ್ಣುಗಳು ಸಾಧಾರಣ ಗಾತ್ರವನ್ನು ಹೊಂದಿರುತ್ತವೆ, ಸಿಹಿಯಾಗಿರ್ತವೆ. ಇದರಲ್ಲಿ ಕೂಡ ಹೆಣ್ಣು ಮತ್ತು ಗಂಡು ಹೂ ಕೊಡುವ ಗಿಡಗಳು ಬೇರೆ ಬೇರೆ ಆಗಿರ್ತವೆ. ಕೋ ಎರಡು ಎನ್ನುವಂತಹದ್ದು ಪೆಪೇನ್ ತಯಾರಿಕೆಗಾಗಿ ಹೆಚ್ಚಾಗಿ ಉಪಯುಕ್ತವಾದಂತಹ ತಳಿಯಾಗಿದೆ. ಸೋಲೋ ಎನ್ನುವುದು ಹಣ್ಣುಗಳ ಗಾತ್ರ ಚಿಕ್ಕ ಇರ್ತವೆ, ತಿರುಳು ದಟ್ಟ ಕೆಂಪು ಬಣ್ಣದಿಂದ ಕೂಡಿದ್ದು ಬಹಳ ರುಚಿಕರವಾಗಿರ್ತವೆ. ಕೈತೋಟದಲ್ಲಿ ಬೆಳೆಯುವುದಕ್ಕೆ ಯೋಗ್ಯವಾದಂತಹ ತಳಿ. ಹೆಣ್ಣು ಮತ್ತು ದ್ವಿಲಿಂಗ ಹೂಗಳನ್ನು ಮಾತ್ರ ಉತ್ಪಾದಿಸ್ತವೆ. ಸೂರ್ಯ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ತಳಿ. ಈ ತಳಿಯನ್ನು ಸನ್ರೈಸ್ ಸೋಲೋ ಮತ್ತು ಪಿಂಕ್ ಫ್ಲೆಶ್ ಸ್ವೀಟ್ ಈ ತಳಿಗಳಿಂದ ಅಭಿವೃದ್ಧಿಪಡಿಸಲಾಗಿದೆ. ಈ ತಳಿಯು ದ್ವಿಲಿಂಗ ಹೂಗಳನ್ನು ಹೊಂದಿದ್ದು ಗಂಡು ಗಿಡಗಳು ಇರುವುದಿಲ್ಲ. ಹಣ್ಣುಗಳು ಆಕಾರದಲ್ಲಿ ಸನ್ರೈಸ್ ಸೋಲೋ ತಳಿಯನ್ನು ಹೋಲುತ್ತವೆ. ಗಿಡಗಳು ಸೋಲೋ ತಳಿಗಳಿಗಿಂತ ಗಿಡ್ಡವಾಗಿರುತ್ತವೆ. ಹಣ್ಣು ಮೃದುವಾದ ಸಿಪ್ಪೆಯೊಂದಿಗೆ ಪಕ್ವತೆ ಹೊಂದಿದಾಗ ಪೂರ್ತಿ ಹಳದಿ ಬಣ್ಣದ್ದಾಗ್ತದೆ. ಹಣ್ಣು ಮಧ್ಯಮ ಗಾತ್ರವಾಗಿದ್ದು ಸುಮಾರು 600-800 gram ತೂಕವನ್ನು ಹೊಂದಿರುತ್ತದೆ. ಹಣ್ಣಿನ ಒಳಭಾಗದಲ್ಲಿ ಖಾಲಿ ಸ್ಥಳ ಚಿಕ್ಕದಾಗಿರುತ್ತದೆ. ತಿರುಳು ಸುಮಾರು 3-3.5 centimeter ದಪ್ಪ ಇರುತ್ತದೆ. ಕಡು ಕೆಂಪು ಬಣ್ಣ, ಸಿಹಿಯಾಗಿರುತ್ತದೆ. ಉತ್ತಮ ಶೇಖರಣಾ ಸಾಮರ್ಥ್ಯವನ್ನು ಪಡ್ಕೊಂಡಿದೆ. ಪ್ರತಿ ಗಿಡದಿಂದ ಸುಮಾರು 50-65 kilogram ಹಣ್ಣಿನ ಇಳುವರಿಯನ್ನು ಪಡೆಯಬಹುದು. ಒಂದು ಹೆಕ್ಟೇರಿಗಾದರೆ ಸುಮಾರು 150-160 ton ಇಳುವರಿಯನ್ನು ಪಡೆಯಬಹುದು. ಹಾಗೆಯೇ ವಾಷಿಂಗ್ಟನ್ ಎನ್ನುವಂತಹದ್ದು ಬಹಳ ಗಡುಸಾದಂತಹ ಕಾಂಡದ ಮೇಲೆ ಗೆಣ್ಣುಗಳ ಹತ್ತಿರ ದಟ್ಟ ನೀಲಿ ಬಣ್ಣದ ಉಂಗುರುಗಳಿರ್ತವೆ. ಹಣ್ಣುಗಳು ದುಂಡಗಿರ್ತವೆ ಹಾಗೂ ಅಂಡಾಕಾರದಲ್ಲಿದ್ದು ದೊಡ್ಡ ಗಾತ್ರವನ್ನು ಹೊಂದಿರುತ್ತವೆ. ಇವಲ್ಲದೆ ರೆಡ್ ಲೇಡಿ ಎನ್ನುವಂತಹ ತಳಿಯು ಕೂಡ ಕುಬ್ಜ ತಳಿಯಾಗಿದ್ದು ಹೆಚ್ಚಿನ ಇಳುವರಿಯನ್ನು ಕೊಡ್ತದೆ. ಪಪಾಯ ಕೃಷಿ ಮಾಡುವುದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅಂತಂದರೆ, ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಗಿಡವನ್ನು ನಾಟಿ ಮಾಡೋದಿದ್ದರೆ ಬೀಜ ಸುಮಾರು 250 gram ಬೇಕಾಗ್ತದೆ. ಇದರಿಂದ ಗಿಡವನ್ನು ಅಭಿವೃದ್ಧಿಪಡಿಸಿಕೊಂಡು ಗಿಡವನ್ನು ನಾಟಿ ಮಾಡಬೇಕು. ಸಾವಯವ ಗೊಬ್ಬರ ಪ್ರತಿ ಗಿಡಕ್ಕೆ ಸುಮಾರು 10 kilogram ಕೊಡಬೇಕು. ಇದು ಕೊಟ್ಟಿಗೆ ಗೊಬ್ಬರದ ರೂಪದಲ್ಲಿರ್ಬೋದು ಅಥವಾ ಕಾಂಪೋಸ್ಟ್ ರೂಪದಲ್ಲಿರ್ಬೋದು, ಇವುಗಳನ್ನು ಕೊಡಬಹುದು. ಒಂದು ಹೆಕ್ಟೇರ್ಗಾದರೆ ಸುಮಾರು 20-25 ton ಆಗ್ತದೆ. ರಾಸಾಯನಿಕ ಗೊಬ್ಬರವನ್ನು ಬಳಸುವುದಿದ್ರೆ ಪ್ರತಿ ಗಿಡಕ್ಕೆ ಸಾರಜನಕ 250 gram, ರಂಜಕ 250 gram ಹಾಗೂ ಪೊಟ್ಯಾಶ್ 500 gram ಕೊಡಬೇಕು. ಸೋಲೋ ತಳಿಗೆ ಇದರ ಹೆಚ್ಚು ಕಮ್ಮಿ 3 times ಜಾಸ್ತಿ ಕೊಡಬೇಕಾಗ್ತದೆ. ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡಬೇಕಿದ್ರೆ ಸೋಲೋ ತಳಿಗೆ ಸುಮಾರು 1.8 meter ಅಂತರವನ್ನು ಪಾಲಿಸಬೇಕು. ಇತರೆ ತಳಿಗಳಿಗಾದರೆ 2.4 meter ಅಂತರವನ್ನು ಪಾಲಿಸಬೇಕಾಗ್ತದೆ. ಅಂದರೆ ಪ್ರತಿ ಹೆಕ್ಟೇರ್ಗೆ ಸುಮಾರು 1735 ಗಿಡವನ್ನು ನೆಡಬಹುದು. ಬೆಳೆ ಪ್ರದೇಶವನ್ನು ಉಳುಮೆ ಮಾಡಿ ಸಿದ್ಧ ಮಾಡಿಕೊಳ್ಬೇಕು. ಶಿಫಾರಸು ಮಾಡಿರುವಂತಹ ಅಂತರದಲ್ಲಿ ಸುಮಾರು 1.5 meters ಇರುವಂತಹ ಗುಣಿಗಳನ್ನು ತೋಡಿ ಅವುಗಳಲ್ಲಿ ಮೇಲ್ಮಣ್ಣು ಕಾಂಪೋಸ್ಟ್ಗಳ ಮಿಶ್ರಣವನ್ನು ಹಾಕಿ ತುಂಬಬೇಕು. 1.5-2 ತಿಂಗಳ ವಯಸ್ಸಿನ ಸಸಿಗಳನ್ನು ನಾಟಿಗೆ ಬಳಸಬೇಕು. ಅವುಗಳಿಗೆ ಆಧಾರವನ್ನು ಕೊಡಬೇಕು. ಮಣ್ಣು ಮತ್ತು ಹವಾಗುಣಕ್ಕೆ ಅನುಸರಿಸಿಕೊಂಡು ಸುಮಾರು 5-7 ದಿವಸಗಳ ಅಂತರದಲ್ಲಿ ನೀರನ್ನು ಒದಗಿಸಬೇಕು. ಪ್ರಾರಂಭದಲ್ಲಿ 6-8 ತಿಂಗಳ ತನಕ ಇನ್ನಿತರ ತರಕಾರಿ ಬೆಳೆಯನ್ನು ಬೆಳೆಯಬಹುದು. ಕುಂಬಳ ಜಾತಿಯ ತರಕಾರಿಗಳನ್ನು ಬೆಳೆಯುವುದು ಬೇಡ ಅಷ್ಟೇ. ದ್ವಿದಳ ಧಾನ್ಯದ ಬೆಳೆಗಳನ್ನು ಕೂಡ ಅಂತರ ಬೆಳೆಗಳಾಗಿ ಬೆಳೆಸಬಹುದು. ಶಿಫಾರಸು ಮಾಡಿರುವಂತಹ ಪ್ರಮಾಣದ ರಸಗೊಬ್ಬರಗಳನ್ನು ನಾಟಿ ಮಾಡಿದ 2ನೇ ತಿಂಗಳಿನಿಂದ ಪ್ರತಿ 2 ತಿಂಗಳಿಗೆ ಒಂದು ಸಾರಿ 6 ಸಮಕಂತುಗಳಲ್ಲಿ ಒದಗಿಸಬೇಕು. ಮಣ್ಣಿನಲ್ಲಿ ಚೆನ್ನಾಗಿ ಇವುಗಳನ್ನು ಬೆರೆಸಬೇಕಾಗ್ತದೆ. ಪಪ್ಪಾಯ ಕೃಷಿಯಲ್ಲಿಯೂ ಕೂಡ ಅನೇಕ ಕೀಟ ಹಾಗೂ ರೋಗಗಳು ಬಾಧಿಸುತ್ತವೆ. ಹಿಟ್ಟು ತೆಗಣೆ ಇವು ಎಲೆಗಳಿಂದ ರಸವನ್ನು ಹೀರುತ್ತವೆ. ಎಲೆಗಳು ಹಳದಿಯಾಗಿ ಗೋಚರಿಸಬಹುದು. ನರ್ಸರಿಯಲ್ಲಿ ನೈಲಾನ್ ಬಲೆಯನ್ನು ಉಪಯೋಗಿಸಿಕೊಂಡು ಸ್ವಲ್ಪ ಮಟ್ಟಿಗೆ ಕೀಟಗಳನ್ನು ಹತೋಟಿಯಲ್ಲಿಡಬಹುದು. ಸಸ್ಯ ಹೇನು ಮತ್ತು ಬಿಳಿ ನೊಣಗಳು ಕೂಡ ಸಾಕಷ್ಟು ಹಾನಿನ ಉಂಟು ಮಾಡಬಹುದು. ಎಲೆಗಳಿಂದ ರಸ ಹೀರುವುದರ ಜೊತೆಗೆ ವೈರಸ್ ಅಥವಾ ನಂಜಾಣು ರೋಗವನ್ನು ಕೂಡ ಇವು ಹರಡುತ್ತವೆ. ಗಿಡಗಳಿಗೆ ತಪ್ಪದೇ 10-12 ದಿವಸಗಳ ಅಂತರದಲ್ಲಿ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಸಿಂಪಡಿಸಬೇಕು. ಉದಾಹರಣೆಗೆ 1.7 ಮಿಲಿಲೀಟರ್ ಡೈಮಿಥೋಯೇಟ್, ಇಮಿಡಾಕ್ಲೋಪ್ರಿಡ್, ಇಲ್ಲವೇ ಶೇಕಡಾ 0.5 ಪ್ರಮಾಣದಲ್ಲಿ ಫಾಸ್ಫಮಿಡಾನ್, ಇಲ್ಲವೇ 1 ಗ್ರಾಂ ಅಸಿಫೇಟ್, ಇವುಗಳನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕಾಗ್ತದೆ. ಜೊತೆಗೆ ಶೇಕಡಾ 5% ಬೇವಿನ ಬೀಜ ಕಷಾಯವನ್ನು ಕೂಡ ಸಿಂಪಡಿಸಬಹುದು. ಇದರ ಬದಲಾಗಿ 1500 PPM ಎಜಾದಿರಕ್ಟಿನ್ 2 ಮಿಲಿಲೀಟರ್ ಬೇವು ಮೂಲದ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ರೋಗಗಳಲ್ಲಿ ಪ್ರಮುಖವಾಗಿ ಬುಡ ಕೊಳೆ ರೋಗ, ಚಿಬ್ಬು ರೋಗ ಅಥವಾ ಆಂಥ್ರಾಕ್ನೋಸ್, ಮೊಸಾಯಿಕ್ ನಂಜು ರೋಗ ಇವು ಪ್ರಮುಖವಾದಂತಹ ರೋಗಗಳು. ಕಂದು ಬಣ್ಣದ ಚುಕ್ಕೆಗಳು ಕಾಣಿಸಿಕೊಂಡು ಕಾಂಡವು ಕೊಳೆಯುವಂತಹದ್ದು ಬುಡ ಕೊಳೆ ರೋಗದ ಲಕ್ಷಣ. ಸಸಿ ಹಂತದಲ್ಲಿ ಈ ರೋಗ ಬಂದರೆ ಸಸಿಗಳು ಸಾಯಬಹುದು. ಚೆನ್ನಾಗಿ ನೀರು ಬಸಿದು ಹೋಗುವಂತೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಶೇಕಡಾ 2 ಬೋರ್ಡೋ ಸಿಂಪರಣೆಯನ್ನು ಬುಡಕ್ಕೆ ಸುತ್ತಲೂ ಹಾಕಬೇಕು. ಚಿಬ್ಬು ರೋಗ ಅಥವಾ ಆಂಥ್ರಾಕ್ನೋಸ್ ರೋಗ, ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಂಡುಬಂದು ಅವು ವೃದ್ಧಿಗೊಂಡು ತೀವ್ರವಾಗಿ ಎಲೆ ಸುಟ್ಟಂತೆ ಕಾಣುತ್ತವೆ. ಹಣ್ಣುಗಳ ಮೇಲೂ ಕೂಡ ಚುಕ್ಕೆ ಕಂಡುಬಂದು ಮಾಗುವ ಹಂತದಲ್ಲಿ ತೀವ್ರವಾಗಿ ಹಬ್ಬಿ ಹಣ್ಣು ಕೊಳೆಯುವಂತೆ ಮಾಡುತ್ತದೆ. ಎಲೆ ಮತ್ತು ಹಣ್ಣುಗಳಿಗೆ 2 ಗ್ರಾಂ ಮ್ಯಾಂಕೋಜಿಮ್, ಇಲ್ಲವೇ 2 ಗ್ರಾಂ ಕ್ಲೋರೋಪೈರಿಫಾಸ್, ಇಲ್ಲವೇ 1 ಗ್ರಾಂ ಕಾರ್ಬಂಡಜಿಮ್ ಪ್ರತಿ ಲೀಟರ್ ನೀರಿಗೆ ಕರಗಿಸಿ ಸಿಂಪರಣೆಯನ್ನು ಮಾಡಬೇಕು. ನಾಟಿ ಮಾಡುವ ಮೊದಲು ಬೇವಿನ ಹಿಂಡಿ ಮತ್ತು ಟ್ರೈಕೋಡರ್ಮವನ್ನು ಹಾಕಬೇಕು. ನಾಟಿ ಮಾಡಿದ ಮೇಲೆ 1 ಮಿಲಿಲೀಟರ್ ಟೈಡಿ ಮಾರ್ಫ್, ಇಲ್ಲವೇ 2 ಗ್ರಾಂ ಮೆಟಲ್ ಎಕ್ಸಿಲ್, ಇಲ್ಲವೇ ಮ್ಯಾಂಕೋಜೆಬ್, ಇವುಗಳನ್ನು 15 ದಿವಸಗಳ ಅಂತರದಲ್ಲಿ ಹಾಕಬೇಕಾಗ್ತದೆ. ಮೊಸಾಯಿಕ್ ನಂಜ ರೋಗ ಒಂದು ವೈರಸ್ನಿಂದ ಬರುವಂತಹ ಕಾಯಿಲೆ. ಇದರಲ್ಲಿ ಎಲೆಗಳು ಉಂಗುರದ ರೀತಿಯಲ್ಲಿ ವಿಕಾರತೆಯನ್ನು ಪಡೆಯಬಹುದು. ಎಲೆಯು ಇಲಿಯ ಬಾಲದಂತಾಗಬಹುದು. ಕಾಂಡಗಳ ಮೇಲೆ ಉಂಗುರದಂತಹ ಚುಕ್ಕೆಗಳು ಕಂಡುಬಂದು ಒಣಗಬಹುದು. ನಂತರ ಬೆಳವಣಿಗೆ ಕುಂಠಿತಗೊಳ್ಳುವಂತಹದ್ದು. ಬೆಳೆಯುವ ಕಾಯಿಗಳ ಮೇಲೆ ಉಣ್ಣೆ ಸೋಂಕಿತ ಉಂಗುರದ ಆಕಾರದ ಚುಕ್ಕೆಗಳು ಕಂಡುಬರುತ್ತವೆ. ಹಣ್ಣುಗಳ ಆಕಾರ ಮತ್ತು ಗಾತ್ರ ಸಣ್ಣದಾಗ್ತವೆ. ಇಂತಹ ಹಣ್ಣುಗಳು ಮಾರಾಟದಲ್ಲಿ ಹಾಗೂ ಶೇಖರಣೆಯಲ್ಲಿ ಸೋಲ್ತವೆ. ಇವುಗಳನ್ನು ಹತೋಟಿ ಮಾಡುವುದಕ್ಕಾಗಿ ನಾಟಿ ಮಾಡುವಾಗ ಮೊಸಾಯಿಕ್ ನಂಜು ರೋಗ ಮತ್ತು ಎಲೆ ಮುರುಟು ರೋಗದಿಂದ ಮುಕ್ತವಾದಂತಹ ಸಸಿಗಳನ್ನು ಉಪಯೋಗಿಸಬೇಕು. ನಂಜು ರೋಗ ಬಾಧೆಗೆ ಒಳಗಾಗಿರುವಂತಹ ಸಸಿ ಗಿಡಗಳನ್ನು ಕೂಡಲೇ ನಾಶಗೊಳಿಸಬೇಕು. ನರ್ಸರಿಯಲ್ಲಿ ನೈಲಾನ್ ಬಲೆಯನ್ನು ಉಪಯೋಗಿಸುವುದರಿಂದ ಸ್ವಲ್ಪ ಮಟ್ಟಿಗೆ ಕೀಟಗಳನ್ನು ನಿಯಂತ್ರಿಸಿ ಈ ರೋಗವನ್ನು ತಡೆಗಟ್ಟಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಇದೀಗ ಆರೋಗ್ಯ ಮಾಹಿತಿ. ಸದಾಪುಷ್ಪ ಅಥವಾ ನಿತ್ಯಪುಷ್ಪ, ಇದಕ್ಕೆ ಕಾಶಿ ಕಣಗಿಲೆ ಎನ್ನುವಂತಹ ಹೆಸರು ಕೂಡ ಇದೆ. ಇದರ ಮೂಲ ಸ್ಥಾನ ಮಡಗಾಸ್ಕರ್. ಇದನ್ನು ಸಾಮಾನ್ಯವಾಗಿ ಉದ್ಯಾನವನಗಳಲ್ಲಿ ಬೆಳೆಸಲಾಗ್ತದೆ. ಮನೆಯ ಸುತ್ತಮುತ್ತ ಇದು ಸಹಜವಾಗಿ ಹುಟ್ಟಿ ಬಿಡುತ್ತದೆ. ದಕ್ಷಿಣ ಆಫ್ರಿಕಾ, ಭಾರತ, ಶ್ರೀಲಂಕಾಗಳಲ್ಲಿ ಸಿಹಿಮೂತ್ರ ರೋಗಕ್ಕೆ ಮನೆಯ ಔಷಧಿಯಾಗಿ ಅದನ್ನು ಬಳಸಲಾಗ್ತದೆ. ಪರಂಗಿ ಮಲ್ಲಿ ಎಂದು ಕೂಡ ಇದಕ್ಕೆ ಹೆಸರಿದೆ. ಎಲ್ಲ ಕಾಲದಲ್ಲಿಯೂ ಹೂ ಬಿಡುವ ಸಸ್ಯವಾದ್ದರಿಂದ ಸದಾಬಹಾರ್, ಸದಾಪುಷ್ಪ ಅಂತಲೂ ಕೂಡ ಕರೆಯಲಾಗ್ತದೆ. ಅನೇಕ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಸಸ್ಯ ಇದು.